ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುವರೆ ಇದೊಂದು ಪ್ರಕಟಣೆ. ಶರಾವತಿ ಯೋಜನೆಯ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಸತತವಾಗಿ ಮಳೆ ಬೀಳುತ್ತಿರುವುದರಿಂದ ಲಿಂಗನಮಕ್ಕಿ ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟವು ಸತತವಾಗಿ ಏರುತ್ತಿರುತ್ತದೆ. ಜಲಾಶಯದ ಗರಿಷ್ಠ ಮಟ್ಟವು 1819 ಅಡಿಗಳಾಗಿದ್ದು ಇಂದಿನ ಅಂದರೆ ದಿನಾಂಕ 23/7/2021 ಮಧ್ಯಾಹ್ನ 3 ಗಂಟೆಗೆ ಜಲಾಶಯದ ನೀರಿನ ಮಟ್ಟ 1800.90 ಅಡಿಗಳಾಗಿರುತ್ತದೆ. ಈ ದಿನದ ಲಿಂಗನಮಕ್ಕಿ ಜಲಾಶಯದ ಒಳಹರಿವು ಸುಮಾರು 1,00,000 ಕ್ಯೂಸೆಕ್ಸ್ಗಳಿಗಿಂತ ಅಧಿಕವಾಗಿದ್ದು ಇದೇ ರೀತಿಯಲ್ಲಿ ಜಲಾಶಯಕ್ಕೆ ಬರುವ ನೀರಿನ ಹರಿವು ಮುಂದುವರೆದರೆ ಜಲಾಶಯವು ಶೀಘ್ರದಲ್ಲಿ ಗರಿಷ್ಠ ಮಟ್ಟವನ್ನು ತಲುಪುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಅಣೆಕಟ್ಟೆಯ ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ಜಲಾಶಯದಿಂದ ಯಾವುದೇ ಸಮಯದಲ್ಲಿ ಹೊರಬಿಡಲಾಗುವುದು. ಆದ್ದರಿಂದ ಅಣೆಕಟ್ಟೆಯ ಕೆಳದಂಡೆಯಲ್ಲಿ ಹಾಗೂ ನದಿಯ ಪಾತ್ರದುದ್ದಕ್ಕೂ ವಾಸಿಸುತ್ತಿರುವ ಸಾರ್ವಜನಿಕರು ತಮ್ಮ ಜನ ಜಾನುವಾರು ವಗೈರೆಗಳೊಂದಿಗೆ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಿಕೊಳ್ಳಬೇಕಾಗಿದೆ ಎಂದು ಈ ಮೂಲಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಗಲ್ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮಸ್ಕಾರ ಅವಿನಾಶ್ ಅವರೇ. ನಮಸ್ಕಾರ. ಅವಿನಾಶ್ ಅವರದ್ದು ವಿದ್ಯಾಭ್ಯಾಸ ಎಲ್ಲ ಎಷ್ಟಾಗಿದೆ? ಬಿ ಎ ಆಗಿದೆ. ಗ್ರಾಜ್ಯುಯೇಷನ್ ಆದ್ಮೇಲೆ ಕೆಲಸಕ್ಕೆಲ್ಲ ಹೋಗ್ಲಿಲ್ಲ, ಕೃಷಿಗೆ ಬಂದ್ಬಿಟ್ರೆ? ಖಂಡಿತ ಖಂಡಿತ. ಈಗ ಹಾಗಾದ್ರೆ ನಿಮ್ಗೆ ಇರೋ ಜಮೀನೆಲ್ಲ ಪಿತ್ರಾರ್ಜಿತ ಆಸ್ತಿ ನಿಮ್ ತಂದೆ ಕಾಲದ? ನಾನು ಮಾಡಿದೆ, ನಮ್ ತಂದೆನ ಮಾಡಿಟ್ಟಿದ್ರು. ನಿಮ್ ತಂದೆ ಕಾಲದ ಜಮೀನು ಎಷ್ಟಿದೆ ಹಂಗಾರೆ? 2.5 ಎಕರೆ ಇದೆ. ಆಮೇಲೆ ನೀವು ಮಾಡಿದ್ದು? ನಾನು 2.5 ಎಕರೆ 3 ಎಕರೆ ಆಗಿದೆ. ಒಟ್ಟೊಂದು 5-5.5 ಎಕರೆ ಇದೆ. 5.5 ಎಕರೆ ಒಳಗೆ. ಈಗ ನಿಮ್ಮ ತಂದೆ ಕಾಲದಲ್ಲಿ ಏನೇನೆಲ್ಲ ಬೆಳೆ ಇರ್ತಾವ? ಅವ್ರ ಅಡಿಕೆ ತೆಂಗು ಬೆಳೀತಿದ್ರು. ನಾವು ಇನ್ನು ಮಲ್ನಾಡಾಗಿರೋದ್ರಿಂದ ಇನ್ನು ಬಹಳ ಹೆಚ್ಚಿನ ಬೆಳೆ ಇನ್ನು ಇಲ್ಲಿ ಆದಾಯ ಮಾಡ್ಕೊಳಕ್ ಆಗಲ್ಲ, ಬೆಳೆಯಬಹುದು ಅಷ್ಟೇ. ನಾವು ಅಡಿಕೆನೇ, ಮುಂದೆ ಅಡಿಕೆ ಸ್ವಲ್ಪ ಬಾಳೆ ಅಷ್ಟೇ, ಇನ್ನು ಸ್ವಲ್ಪ ಕಾಳುಮೆಣಸು. ಇನ್ನು ಹಣ್ಣಿನ ಗಿಡಗಳು ಮನೆ ಖರ್ಚಿ ಆಗಷ್ಟು ಬೆಳ್ಕೊಂಡು ಅಷ್ಟೇ ಹೊರತು ಮತ್ತೆ ಹೆಚ್ಚುವರಿಗೆ ಇನ್ನು ಗದ್ದೆ ಮುಂಚಿನ ಇದ್ದಿದ್ದು 1 ಎಕರೆ 1.5 ಎಕರೆ ಮಾಡ್ತಾರೆ. ಭತ್ತ ಬೆಳ್ಕೊತಾನೆ ಇದ್ರಿ ಮನೆಗೂ ಆಗುವಷ್ಟು? ಅಷ್ಟೇ ಅಷ್ಟೇ ಅಷ್ಟೇ. ಈಗ ಭತ್ತ ಎಲ್ಲ ನಾಟಿ ಕ್ರಮ ಎಲ್ಲ ಹೇಗ್ ಮಾಡ್ತೀರಿ? ಆಳುಕಾಳುಗಳು ಸಿಗ್ತಾರಾ? ಏನ್ ಮಾಡ್ತೀರಿ? ನಮ್ಮೂರಲ್ಲಿ ಸ್ವಲ್ಪ ಅಡ್ಡಿ ಇಲ್ಲ. ಆ ಟೈಮಲ್ಲಿ ಎಲ್ಲರದ್ದು ಗದ್ದೆ ಇರೋದ್ರಿಂದ ಎಲ್ಲರಿಗೂ 1 ಎಕರೆ 1.5 ಎಕರೆಯಿಂದ ಮತ್ತೆ ಮಳೆಗಾಲದಲ್ಲಿ ಹೊರಗಡೆ ಅವರಿಗೆ ಕೆಲಸ ಕಡಿಮೆ ಇರೋದ್ರಿಂದ ಈಗ ಸ್ವಲ್ಪ ಸಿಗ್ತಾರೆ, ತೊಂದ್ರೆ ಇಲ್ಲ. ಅಂದ್ರೆ ನೀವು ಅಕ್ಕಪಕ್ಕದವರೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ? ಹೊಂದಾಣಿಕೆ ಮಾಡ್ಕೊಂಡು ಬರ್ತಾರೆ, ತೊಂದ್ರೆ ಇಲ್ಲ. ಇಲ್ಲಿ ಸ್ವಲ್ಪ ಯಾವ ತಳಿ ನಮ್ಮಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ನಮ್ಮಲ್ಲಿ ಯಾರಿಗೆ ತುಂಬಾ ಕಡಿಮೆ ಇರೋದ್ರಿಂದ ಬರ್ತಾರೆ, ತೊಂದ್ರೆ ನಮ್ದು IET ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಹಾಕೋದೆಲ್ಲ IET ಜಾಸ್ತಿ. ಹೌದು, ಎಲ್ಲ IET ಜಾಸ್ತಿ. ಸಣ್ಣೊಳಿ ಕೆಲವು ಕೊಪ್ಪಳ ತಾಲೂಕಲ್ಲಿ ಸ್ವಲ್ಪ ಬೆಳೀತಾರಂತೆ. ನಮ್ಮಲ್ಲಿ IT 90% IT ಬಿಟ್ರೆ ಜೋಗ ಬೆಳೀತಾರೆ ಅಷ್ಟೇ. ನಮ್ದು ಅಡಿಕೆನೇ ಬಹಳ ಮುಖ್ಯವಾದ ಕೃಷಿ. ಈಗ ಭತ್ತಕ್ಕೆ ರಾಸಾಯನಿಕ ಗೊಬ್ಬರ ಏನಾದ್ರು ಹಾಕ್ತೀರಾ? ಸ್ವಲ್ಪ ನಾವು ಉಪಯೋಗಿಸ್ತೀವಿ, ಬಹಳ ತುಂಬಾ ಕಡಿಮೆ ಪ್ರಮಾಣ ಅದು. ಎಲ್ಲ ಇಡೀ ಒಂದು ಭತ್ತ ನಾಟಿ 1.5 ಎಕರೆಗೆ ನಾವು 70 kg ಮುಗಿಸ್ತೀವಿ ಇಡೀ ಒಂದು ಬೆಳೆಗೆ. ಯಾವ ಗೊಬ್ಬರ ಬಳಸ್ತೀರಿ? ನಾವು ಕಾಂಪ್ಲೆಕ್ಸ್. ಎಷ್ಟು ಪ್ರಮಾಣ ಕೊಡ್ತೀರಿ, ಯಾವ ಹಂತದಲ್ಲಿ ಕೊಡ್ತೀರ? ನಾವು ಸಸಿ ಮುಡಿ ಮಾಡ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಒಂದು 6-7 kg ಕೊಡ್ತೀವಿ ಅಷ್ಟೇ, ಒಂದು 8 kg ಒಳಗೆ. ಆಮೇಲೆ ಒಂದು 25 kg ಒಂದ್ಸರಿ ನೆಟ್ಟಿಯಾಗಿ ಒಂದು ತಿಂಗಳಲ್ಲಿ ಕೊಡೋ, 15 ದಿವಸ ಕೊಡ್ತೀವಿ. ಆಮೇಲೆ 1-2 ತಿಂಗಳು ಬಿಟ್ಟು ಈ ಸಾಮಾನ್ಯ ಹಾಲು ಬರೋ ಟೈಮಲ್ಲಿ ಅವಾಗ ಒಂದು 25 kg ಕೊಡ್ತೀವಿ ಅಷ್ಟೇ. ಇದಕ್ಕೆ ಮುಂಚೆ ಕಾಂಪೋಸ್ಟ್ ಗೊಬ್ಬರ ಹಾಕಿರ್ತೀರಾ ಭೂಮಿಗೆ? ಭೂಮಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ನಾವು. ಮನೆಯಲ್ಲಿ ಹೈನ್ ರಾಸುಗಳು ಆಕಳಗಳೆಲ್ಲ ಇದೆಯಾ? ಒಂದು 3 ಜಾನುವಾರು ಇದಾವೆ, ಹೆಚ್ಚಿಗೆ ಇಲ್ಲ ನಮ್ಮಲ್ಲಿ. ಈಗ ಜಾನುವಾರು ಸ್ವಲ್ಪ ಹಾಕೋ ಸ್ವಲ್ಪ ಕಷ್ಟ ಇದೆ ನಮ್ಮ ಮಲೆನಾಡ ಭಾಗದಲ್ಲಿ, ಹಂಗ ನಾವು ಹೆಚ್ಚಿಗೆ ಸಾಕಣಕ್ ಆಗ್ತಾ ಇಲ್ಲ. ಮತ್ತೆ ನಮಗಾಗಷ್ಟು ನಮ್ಗೆ ಗೊಬ್ಬರ ಕೂಡ ಅಷ್ಟು ಈಗ ಆಕಳ ಸಾಕಿದ್ರು ಕೂಡ ನಾವು ಬೇಕಾದಷ್ಟು ಗೊಬ್ಬರ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾವು ಏನಿದ್ರು ಗೊಬ್ಬರ ಹೊರಗಿಂದ ತರ್ಕೊಂಡು ತರಬೇಕಾಗಿದೆ. ಈಗ ಹೊರಗಡೆಯಿಂದ ಗೊಬ್ಬರ ಅಂದ್ರೆ ಸಗಣಿ ತರದಷ್ಟೇ? ಇಲ್ಲ ಇಲ್ಲ, ನಾವು ಕುರಿ ಏನ ಮಾಡಿದೀವಿ ಅಂತಂದ್ರೆ ಸಗಣಿ ತಂದ್ರೆ ನೇರವಾಗಿ ಅಡಿಕೆ ತೋಟಕ್ಕೆ ಆಗಲಿ ಗದ್ದಿ ಹಾಕಕ್ಕೆ ಅಷ್ಟು ಚೆನ್ನಾಗಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಕುರಿ ಗೊಬ್ಬರ ಒಳ್ಳೆಯಿಂದ ಕುರಿ ಗೊಬ್ಬರ ತರ್ತಾ ಇದೀವಿ ನಾವು. ಹೊರಗಿಂದ ಚಿತ್ರದುರ್ಗ ಎಲ್ಲಿಂದ ಬರ್ತಾ ಗೊತ್ತಲ್ಲ ನಮಗೆ, ಅಂದ್ರೆ ನಮ್ಗೆಲ್ಲ ಈಗ ಕುರಿ ಗೊಬ್ಬರನೇ. ಈಗ ಅಂದ್ರೆ ಈಗ ಕಾಂಪೋಸ್ಟ್ ಗೊಬ್ಬರ ಅಡಿಕೆಗೂ ಸಾಕಾಗಲ್ಲ? ಇಲ್ಲ, ಖಂಡಿತ ಸಾಕ. ನಾವು 3 ಜಾನ ಕಟ್ಕೊಂಡ್ರು ಕೂಡ ನಾವು ಬೇಕಾದಷ್ಟು ನಮಗೆ ಕಾಲು ಭಾಗ ಸಾಕಾಗಿಲ್ಲ ಅದು. ಈಗ ಆಗುವಂತ ಅಲ್ಪ ಸ್ವಲ್ಪ ಕಾಂಪೋಸ್ಟ್ ಅನ್ನ ನೀವು ಭತ್ತದ ಬೆಳೆಗೆ ಉಪಯೋಗಿಸ್ಕೊತಿದ್ದೀರಾ? ಬೆಳಗ್ಗೆ ಉಪಯೋಗಿಸ್ತೀವಿ, ಜಾಸ್ತಿ ಹೊಡೆದ್ರೆ ಅಡಿಕೆ ಹಾಕ್ತಿದ್ದೀವಿ ಅಷ್ಟೇ. ಈಗ ಅಡಿಕೆ ಎಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ಆಳು ಕಾಳುಗಳ ಸಮಸ್ಯೆ ಇದೆ, ಮತ್ತೆ ಬೇಸಾಯ ಕ್ರಮಗಳೆಲ್ಲ ಹೇಗೆ? ಇತ್ತೀಚಿನ ದಿನಗಳಲ್ಲಿ

बम्बई जो अब मुंबई कहलाता है और कोलकाता में निजी स्वामित्व वाले मात्र दो ट्रांसमीटर से प्रसारण होना शुरू हुआ था, लेकिन तीन वर्ष के पश्चात ही सरकार ने इसे भारतीय प्रसारण सेवा के नाम से परिचालित करना शुरू कर दिया था। 1936 तक आते आते इसका नाम परिवर्तित होकर ऑल इंडिया रेडियो हो गया। अब आपके जहन में ये प्रश्न आ रहा होगा कि फिर इसे आकाशवाणी क्यों कहा जाता है, तो आपको बता दूं, आकाशवाणी नाम ऑल इंडिया रेडियो के डायरेक्टर जनरल रहे जगदीश चंद्र माथुर ने यह नाम रखा था और 1957 से ऑल इंडिया रेडियो को आकाशवाणी के नाम से भी पुकारा जाता है। जब आप अंग्रेजी में समाचार सुनते हैं तो आप सुनते होंगे ना, दिस इज ऑल इंडिया रेडियो, भारत के राष्ट्रीय